ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಮುದ್ದೇಬಿಹಾಳ ತಾಲೂಕು ಚೊಂಡಿ ಗ್ರಾಮದ ಶ್ರೀಶೈಲಗೌಡ ಮಲ್ಲನಗೌಡ ಮೇಟಿಯವರ ತೋಟದೊಳಗಿದ್ದೀವಿ. ಅವರ ತೋಟವನ್ನ ನೀವು ಹೊಕ್ಕರೆ ನೀವು ಎಲ್ಲೋ ಮಲೆನಾಡಿಗೆ ಬಂದಂತಹ ಒಂದು ಅನುಭವ ನಿಮಗೆ ಆಗ್ತದೆ. ಯಾಕಪ್ಪ ಅಂತಂದ್ರೆ, ಅವರು ವೀಳ್ಯದೆಲೆಯನ್ನ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಭಾಗದೊಳಗೆ ವೀಳ್ಯದೆಲೆಯನ್ನ ನೋಡುವುದಿಲ್ಲ, ಆದರೂ ಶ್ರೀಶೈಲಗೌಡ ಅವರು ಒಂದು ಒಳ್ಳೆ ಪ್ರಯೋಗವನ್ನು ಮಾಡಿದ್ದಾರೆ. ವೀಳ್ಯದೆಲೆಯನ್ನ ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಬೆಳೆಗಳು ಕೂಡ ಅದಾವ. ಸುಮಾರು ಕಳೆದ 25 ವರ್ಷಗಳಿಂದ ಅವರು ಕೃಷಿ ಒಳಗೆ ತೊಡಕೊಂಡಿದ್ದಾರೆ. ಒಳ್ಳೆ ಅನುಭವವನ್ನ ಅವರು ಪಡೆದಿದ್ದಾರೆ. ಯಾವ ರೀತಿ ಸ್ವಲ್ಪ ಜಮೀನಿದ್ರೂ ಕೂಡ ನಾವು ಒಳ್ಳೆ ಇಳುವರಿಯನ್ನು ತಗೋಬಹುದು, ಒಳ್ಳೆ ಆದಾಯವನ್ನ ಮಾಡಿಕೊಳ್ಬಹುದು, ಯಾವ ರೀತಿ ಯೋಜನೆ ಮಾಡಿ ನಾವು ಬೆಳೆಗಳನ್ನ ಪರಿವರ್ತನೆ ಮಾಡಿ ಬೆಳೆದ್ರೆ ನಾವು ಯಾವ ರೀತಿ ಪ್ರಗತಿ ಸಾಧಿಸಬಹುದು ಅನ್ನೋದನ್ನ ನಾವು ಅವರಿಂದ ತಿಳ್ಕೊಳ್ಬಹುದು. ಇವತ್ತ ನಾವು ಶ್ರೀಶೈಲ್ ಗೌಡ ಅವರನ್ನ ಮಾತಾಡ್ಸೋಣ, ಅವರ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಶ್ರೀಶೈಲ್ ಗೌಡ ಅವರ. ನಮಸ್ಕಾರ. ಒಕ್ಕಲ್ತನ ಮಾಡೋದಕ್ಕಿಂತ ಮೊದಲು ಟೇಲರಿಂಗು ಕೂಡ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರಿ. ಅದರ ನಂತರ ತಂದೆಯವರ ಒಂದು ಪ್ರೇರಣೆಯಿಂದ, ಅವರ ಒಂದು ಮಾರ್ಗದರ್ಶನದೊಳಗ ಕೃಷಿಗೆ ಬಂದೆ. ಆ ನಂತರ ಸುಮಾರು 25 ವರ್ಷಗಳು ಕಳೆದು ಹೋದವು, ಸಾಕಷ್ಟು ಪ್ರಯೋಗಗಳನ್ನ ಮಾಡಿರಿ ಅಂತ ಹೇಳಿ ಅನ್ನುವಂತಹ ಮಾತನ್ನ ತಾವು ಹಂಚಿಕೊಂಡಿದ್ದೀರಿ. ಯಾವ ರೀತಿ 25 ವರ್ಷಗಳಲ್ಲಿ ತಾವು ಈ ಬೆಳೆಗಳನ್ನು ಬೆಳೆದಿರಿ? ವಿಶೇಷವಾಗಿ ಈಗೇನು ವೀಳ್ಯದೆಲೆಯನ್ನ ನಾವು ನೋಡ್ತಾ ಇದ್ದೀವಿ, ಆ ಕೃಷಿ ಯಾವ ರೀತಿ ನಿಮಗೆ ಅನಿಸ್ತಾ ಇದೆ, ಅದರ ಅನುಭವಗಳು ಏನು ನಮ್ಮ ರೈತರ ಜೊತೆಗೆ ಹಂಚೋತೀರಿ? ಸರ, ನಾವು 25 ವರ್ಷದಿಂದ ಇದ ತೋಟ ಮಾಡ್ಕೊತ ಬಂದೇವ್ರಿ. ಮೊದಲ ಟೇಲರಿಂಗ್ ಮಾಡ್ತಿದ್ದೇವ್ರಿ. ಅದರೊಳಗ ನಮ್ಮ ತಂದೆಯವರು ತೀರ್ಕೊಂಡ ಮ್ಯಾಗ ನಮ್ಗ ಅನಿವಾರ್ಯ ಆಯ್ತು, ತೋಟ ಮಾಡ್ಬೇಕಾಯ್ತು. ಅದಕ್ಕೆ ಅಲ್ಲಿಂದ ಕಾಯಿಪಲ್ಯ ಬೆಳಿತಿದ್ದೇವಿ, ಶೇಂಗಾ, ಉಳ್ಳಿಗಡ್ಡಿ ಎಲ್ಲಾ ತರ ಬೆಳೆದೇವ್ರಿ. ಅದ್ರಾಗ ನಮ್ಗೊಂದು ಅಷ್ಟೊಂದು ಅನಿಸ್ಲಿಲ್ಲ. ಆಗ ಎಲೆಬಳ್ಳಿ ಮಾಡ್ಬೇಕಂತ ಹೇಳ್ಕೇಶ್ ಇಲ್ಲಿ ನಮ್ಮಲ್ಲಿ ಸಮೀಪದ ಕಾನ್ನಾಳ ಊರಾಗ ಎಲೆಬಳ್ಳಿ ಇತ್ತು, ಅದನ್ನ ತಮ್ಮಂದು ಎಲೆಬಳ್ಳಿ ಮಾಡಿದೇವ್ರಿ. ಅಲ್ಲಿಂದ ನಮ್ಗ ಒಂದು ಗುಂಟೆಕ 2000 ನಮ್ಗ ಅನುಭವ ಇದು ಸಿಕ್ಕೈತ್ರಿ. ಈಗ ಕನಿಷ್ಠ 1 ಎಕರೆಕ 50,000 ಒಂದು ತಿಂಗಳಿಗೆ ಅಂತ ತಗೋತೇನ್ರಿ ನಾನು. ಆಮೇಲೆ ಅದು ಬರೇ ಒಂದೇ ಅಂತಲ್ಲ, ಅಲ್ಲಿ ಸುತ್ತ ಒಂದು 50 ತೆಂಗಿನ ಗಿಡ ಅದಾವ್ರಿ. ಆಮೇಲೆ ಕಾಯಿಪಲ್ಲೆ ಬೆಳಿತೇನ್ರಿ, 6 ದನ ಅದಾವ್ರಿ. ಇದೆಲ್ಲ ನಾನು ಒಂದು ಹಿಡಿನೂ ಸರ್ಕಾರಿ ಗೊಬ್ಬರ ಹಾಕೋದಿಲ್ರಿ, ಎಲ್ಲಾನು ಬರೇ ಸಾವಯವ ಇದೆ ತೋಟಕ್ಕೆ, ಇದನ್ನ ಬೆಳೆಸ್ತೇನ್ರಿ. ರೋಗನು ಕಡಿಮೆ ಆಕದ್ರಿ ಅದಕ್ಕೆ. ಅದರಿಂದ ನಾನು ಹೆಚ್ಚಿಗೆ ಆದಾಯ ತಗೋತೇನೆ. ಬರೇ ನಂದು 2 ಎಕರೆ 29 ಗುಂಟೆ ಅಷ್ಟೇ ರೀ. ಹಾಂ ಸರ್. ಈಗ ಎಲೆಬಳ್ಳಿಯನ್ನು ತಾವು ಹೇಳಿದ್ರಿ, ಎಲೆಬಳ್ಳಿಯಿಂದ ಸಾಕಷ್ಟು ಲಾಭದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಅದರ ಕ್ಷೇತ್ರ ಎಷ್ಟಿದೆ ಮತ್ತು ಯಾವ ತಳಿಯನ್ನು ನೀವು ಬೆಳೀತಾ ಇದ್ದೀರಿ? ಏನೇನು ಉಪಚಾರ ಮಾಡ್ತಾ ಇದ್ದೀರಿ ಎಲೆಬಳ್ಳಿಗೆ, ಮತ್ತು ಅದರ ಮಾರಾಟ ಹೆಂಗೆ ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳ್ತೀರಿ? ಮೊದಲ ಒಂದು ಎಕರೆಕ್ಕೆ ಸ್ವಲ್ಪ ಕಡಿಮೆ ಇತ್ತು, ಅದನ್ನು ನಾನು 45,000-50,000 ತನಕ ತೊಗೊಂಡಿರಿ ಒಂದೊಂದು ತಿಂಗಳಿಗೆ. ಆನಂತರ ಈಗ ಅದು 8-9 ವರ್ಷ ಆಗಿಂದ ಅದು ಮಳಿ ಹೆಚ್ಚಾಗಿ ಫೇಲ್ ಆಯ್ತು ರೀ. ಆದಮೇಲೆ ಆಚೆ ಕಡೆ 8 ಗುಂಟೆ ಅಷ್ಟೇ ಐತ್ರಿ ಸದ್ದ. 8 ಗುಂಟೆಕ್ಕೆ ಮೊನ್ನೆ ತಿಂಗಳ ಒಂದೊಂದು ತಿಂಗಳಿಗೆ 18,000 ತನಕ ನಾನು ತೊಗೋತೀನಿ ರೀ. ಅದು ರಗಡ ಅನುಕೂಲ ಐತ್ರಿ ಅದರೊಳಗೆ. ಅದು ಮ್ಯಾಗಿನ ತಪ್ಪಲ ತೆಗೆದ್ರೆ ದನಗಳು ಬದುಕ್ತಾವ್ರಿ. ನಮ್ಗೆ ಯಾವುದೇ ತೋರದಿಂದ ಒಟ್ಟು ಎಲೆಬಳ್ಳಿಯಿಂದ ನಮ್ಗೆ ಹೆಚ್ಚಿಗೆ ಅನುಕೂಲ ಆಗೈತ್ರಿ. ಅಂದ್ರೆ ಒಂದು ತಿಂಗಳಿಗೆ ಒಬ್ಬರ ಪಗಾರ ಬೀಳ್ತದ, ಅಂದ್ರೆ ವರ್ಷ ಪೂರ್ತಿ ಇದು ಬೆಳೆ ಇರ್ತದ ನಿಮ್ಮಲ್ಲಿ? ಹಾ ಸರ್, ತಿಂಗಳಿಗೆ 25 ದಿವಸ ಹಿಡ್ಕೊಂಡು ಒಂದು ತಿಂಗಳದೊಳಗಾಗಿ ಕಟ್ ಮಾಡ್ತಾರೆ. ಸ್ವಲ್ಪ ದಿವಸ ನಮ್ಗೆ ಎಲೆ ಜಲ್ದಿ ಬೇಕಂದ್ರೆ ಅವರು ತಾಳಿಕೋಟೆಯವ್ ಕೊಟ್ಟಿನ್ರಿ ಭಗವಾನ. 11 ವರ್ಷ ಆಯ್ತು ನಾ ಮಾಡಕತ್ತಿ ಎಲೆಬಳ್ಳಿ ಮಾಡಕತ್ತಿ. 11 ವರ್ಷದಿಂದ ನಾ ಅವನೇ ಖರೀದಿ ಮಾಡ್ತಾನೆ ರೀ. ಅವಾಗ ಒಂದು ಫಿಕ್ಸ್ ರೇಟ್ ಕೊಟ್ಟಿರ್ತೇವೆ ನಾವು. ಈ ಎಲ್ಲಾ ಮಷಿಗೆ ನಾವು ಮಾತು ಮುಗಿಸ್ತೇವೆ ಅಂದ್ರೆ ಮುಂದಿನ ಎಲ್ಲಾ ಮಷಿ ತನಕನು 2,22,50 ರೂಪಾಯಿ ಒಂದು ಹುಲ್ಲಂಗ್ ಕೊಟ್ಟೇವ್ರಿ. ಒಂದು ಪಿಚ್ಚಿಗೆ 250 ಇಲ್ಲಿ ರೀ. ಅಂತ ಒಂದು 100 ಪಿಚ್ ಆದಾಗ ಒಂದು ಹುಲ್ಲು ರೀ. ಅಂತ ಒಂದು ಹುಲ್ಲಿಗೆ 2,250 ರೂಪಾಯಿದಂಗ್ ನಾ ಕೊಟ್ಟಿನ್ರಿ. ಅದಕ್ಕೆ ನಮ್ಗೆ 1 ವರ್ಷ ತನಕನು ಅವ 1 ರೂಪಾಯಿ ಮಾರಿದ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕ್ರಿ. ಅವ 1,000 ರೂಪಾಯಿ ತೊಗೊಂಡ್ರು ನಮ್ಗೆ ಅಷ್ಟು ಹಾಕಿ ಕೊಡ್ಬೇಕು. ಆ ತರ ನಾವು ಅವ್ರಿಗೆ ನಮ್ಗೆ ಮೊದಲು ಹೊಂದಾಣಿಕೆ ಮಾಡ್ಕೊಂಡ್ಕೇಶಿ ಆ ತರ ಮಾತಾಡ್ಕೊಂಡು ಹಂಗೆ ಹೊಂಟೇವ್ರಿ. ಅಂದ್ರೆ 1 ವರ್ಷದ ನೀವು ಮಾತಾಡ್ತೀರಿ ಮೊದಲು? 1 ವರ್ಷದ ಮಾತಾಡ್ತೀರಿ. ಇದು ಯಾವಾಗಿಂದ ಶುರು ಆಗಿದ್ದು ನೀವು ಎಲೆಬಳ್ಳಿ ಬೆಳೆಯೋದಕ್ಕೆ? ನಾನು ಈಗ 11 ವರ್ಷ ಆಯ್ತಿರಿ ಸರ್ ಈ ಸದ್ ಎಲೆಬಳ್ಳಿ ಮಾಡಕತ್ತಿರಿ. ಈಗೇನು ನೀವು ತಳಿ ಬೆಳೆದಿರಿ, ಅದ್ರ ಜೊತೆಗೆ ಅದಕ್ಕೆ ಆಧಾರ ಕೂಡ ಬೆಳೆದಿರಿ, ನುಗ್ಗಿ ಗಿಡಗಳನ್ನು ಬೆಳೆದಿರಿ, ಚೊಗಚಿ ಬೆಳೆದಿರಿ, ಯಾವ ರೀತಿ ಇದನ್ನ ನೀವು ತಿಳ್ಕೊಂಡು ಇದ್ರೊಳಗೆ ಏನಾದ್ರು ಟ್ರೈನಿಂಗ್ ತಗೊಂಡ್ರೆ ಹೆಂಗ, ಅಥವಾ ಯಾರು ನಿಮಗೆ ಕಲಿಸಿದ್ರು? ನಮಗೇನು ಯಾರು ಕಲಿಸಿಲ್ರಿ, ಹಿಂಗ ಒಬ್ರು ನೋಡೊಬ್ರು. ನಮ್ಮ ಊರಾಗಂತೂ ಒಟ್ಟ ಎಲೆಬಳ್ಳಿ ಇದ್ದಿದ್ದಿಲ್ರಿ. ನಾನು ಕಾನ್ನಾಳಕ್ಕ ಕಂಬಿ ತಗೊಂಡು ಹೋಗಿದ್ರಿ ಶ್ರೀಶೈಲ ಸ್ವಾಮಿಗಳು, ಅವ್ರ ಜೋಡಿ ನಾವು ಹೋಗುದು ಬರೋದು ಮಾಡ್ತಿದ್ದೀರಿ. ಶ್ರೀಶೈಲ್ ಹೋಗಿ ಬರೋ ಹೊತ್ನಾಗ ಅವ್ರು ಎಲೆಬಳ್ಳಿ ಚಲೋ ಐತ್ರಿ ಗೌಡ್ರ ಹಂಗಿಂಗ್ ಹೇಳಿದ್ರಿ. ಆನಂತರ ನಾವು ಮಾಡ್ತೇವ್ರಿ ಅಂದ್ರೆ ನಿಮ್ಮಲ್ಲಿ ಸರಿ ಆತದಿಲ್ಲ ಅಂದ್ರು. ನಮ್ಮಲ್ಲಿ ಊರಾಗ ಹಿರಿಯರು ಒಂದಿಷ್ಟು ಮಂದಿ ಬ್ಯಾಡ್ರಿ, ನಮ್ಮಲ್ಲಿ ಸರಿ ಆಗುದಿಲ್ಲ, ಯಾಕೆ ಮಾಡ್ತೀರಿ, ಸುಮ್ಮನೆ ಹಾಳಾಕಿರಿ ಅಂದ್ರು. ಪ್ರಯತ್ನ ಮಾಡ್ಬೇಕಲ್ಲ, ಮೊದಲು ಮನುಷ್ಯಾಗ ಅನುಭವ ಮುಖ್ಯ ಅಂತ ತಿಳ್ಕೊಂಡು ನಾ ಮಾಡಿದಿನಿ ರೀ. ಅದ್ರ ನಾನು ಸಕ್ಸಸ್ ಆಗಿನ್ರಿ. ಸರ್ಕಾರದಿಂದ ನಮ್ಗೆ ಕಿರದಳ್ಳಿ ಸಾಹೇಬ್ರನ್ನು, ಗೋವಿಂದ ರೆಡ್ಡಿ ಸಾಹೇಬ್ರನ್ನು ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ. ನಮ್ಗೆ ಇಲ್ಲಿ ಒಂದು ಚಿಕ್ಕ ಡ್ಯಾಮ್ ಸಣ್ಣ ಬಾಂಧಾರ, ಅದರಲ್ಲಿಂದ ಬಾಯಿಗಳು ನೀರು ಹೆಚ್ಚಾಗ್ಯಾವ್ರಿ, ಹಿಂಗಾಗಿ ನಮ್ಗೆ ಅನುಕೂಲ ನೀರಿಂದ ಕೊರತೆ ಇಲ್ರಿ, ಅನುಕೂಲ ಆಗೈತೆ ನಮ್ಗೆ. ಅಂದ್ರೆ ನೀರಿನ ವ್ಯವಸ್ಥೆ ಯಾವ ರೀತಿ ಅದ ನಿಮ್ಮಲ್ಲಿ? ಏನು ಬಾವಿ ಅದನ ಬೋರ್ವೆಲ್ ಅದನ ಅಥವಾ ಈಗೇನು ತಾವು ಹೇಳಿದ್ರಲ್ಲ ಬಂಧಾರದಿಂದ ನೀರಾವರಿ ಆಗ್ತದ ಅಂತ ಹೇಳಿ? ನಮ್ಗೆ ಬಾವಿನ ಐತ್ರಿ ಸರ. ಮೊದಲ ನಮ್ಮ 60 ಫುಟ್ ಬಾವಿ ಅದಾವ್ರಿ, ಒಟ್ಟ ನೀರು ಇದ್ದಿದ್ದಲ್ರಿ. ಇವೆಲ್ಲ ಬಾಂಧಾರ ಮಾಡಿ ಎಲ್ಲ ನೀರ್ಗೆ ನಿಂದ್ರಿಸಿದ ಹಳ್ಳನ ಏಕ ಸರ್ ನಿಂದಿರ್ತದ್ರಿ, ಅದು ಬಾವಿಗೆ ನೀರು ಹೆಚ್ಚಿಗೆ ಆಯ್ತ್ರಿ. ಹೆಚ್ಚಿಗೆ ಆದಿಂದ ಮತ್ತೆ ನಮಗೂ ಏನೇನೋ ಹೆಚ್ಚೆಚ್ಚಿಗೆ ಮಾಡ್ಕೋಬೇಕಂತ ಆಶೆ ಬಿದ್ದು ಮಾಡೇವ್ರಿ, ಮಾಡಿ ಚಲೋ ಆಗ್ಯಾದ್ರಿ. ಆಮೇಲೆ ಎರೆಹುಳದ ತೊಟ್ಟಿ ಕೊಟ್ಟಾರ್ರಿ, ನಾನು ಎರೆಹುಳದ್ರಿಂದ ಹೆಚ್ಚಿಗೆ ನಮ್ಮ ಭೂಮಿ ಫಲವತ್ತತೆ ಆಗೈತಿ. ಈಗೇನು ನೀವು ವೀಳ್ಯದಲ್ಲೇ ಬೆಳೀತಾ ಇದ್ದೀರಲ್ಲ, ಇದಕ್ಕೆ ಎರೆ ಗೊಬ್ಬರನೂ ಕೂಡ ತಾವು ಹಾಕ್ತಾ ಇದ್ರಿ, ಈಗ ಎರೆಹುಳ ತೊಟ್ಟಿ ಮಾಡಿರಲ್ಲ ಅದ್ರದ್ದು ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಸಾವಯವನೇ ಬೆಳೀತಾ ಇದ್ರಿ, ಔಷಧ ರಾಸಾಯನಿಕ ಗೊಬ್ಬರಗಳು ಇವನ್ನೇನು ಬಳಸ್ತಾ ಇದ್ರಿ ನೀವು ಹೆಂಗ್ ಎಲೆಬಳ್ಳಿ ಒಳಗ? ಎಲೆಬಳ್ಳಿ ಒಂದು ಹಿಡಿನು ನಾ ಸರ್ಕಾರಿ ಗೊಬ್ಬರ ಹಾಕಿಲ್ರಿ, ಇವೆಲ್ಲ ಸಾವಯವ ಗೊಬ್ಬರ ರೀ. ಎಮ್ಮಿಗಳದಾರಿ, ಎಮ್ಮಿ ಹೆಂಡಿ ಗೊಬ್ಬರ ಹಾಕ್ತೇನ್ರಿ, ಆಮೇಲೆ ಇದೇ ಈಗ ಎರೆಹುಳದ ಗೊಬ್ಬರ ಮಾಡೀನಿ, ಎರೆಹುಳದ ಗೊಬ್ಬರ ಹಾಕಿ ಅಷ್ಟೇ. ಮತ್ತೆ ನಾ ಒಂದ್ ಹಿಡಿನು ಸರ್ಕಾರಿ ಗೊಬ್ಬರ ಹಾಕಂಗ್ರಿ, ಒಂದ್ ಔಷಧ ಹೊಡೆಯಂಗಲ್ರಿ, ಅದಕ್ಕೆ ಏನು ರೋಗನು ಬರಂಗಿಲ್ರಿ ಅಷ್ಟೇ ರೀ. ಅದ್ರದ್ದೇನು ಖರ್ಚು ಕಡಿಮೆ ರೀ, ಅದು ಮನೆಯವರು ಮಾಡೋರಿದ್ರ 50,000 ರೂಪಾಯಿನೂ ಉಳಿತದ ರೀ. ನಾ ಬೆಳ್ಳಿ ಕಟ್ಟಿಸ್ಬೇಕಂದ್ರೆ ಮಾತ್ರ ಆಳಚ್ಚು ಕಟ್ಟಿಸ್ತೇನೆ ರೀ, ಉಳಿದ ನಾವು ನೀರು ಉಣಿಸೋದು ಒಳಗೆ ಹತ್ರ ಕಸ ಅಂತೂ ಹೇಳುದೇ ಇಲ್ಲರಿ, ಅದ್ರೊಳಗೆ ನೆಳ್ಳ ಹಾಕಿಬಿಡ್ತಲ್ರಿ, ಒಟ್ಟು ಒಳಗೆ ಕಸ ಹೇಳೋದಲ್ರಿ. ಶೇಷಲ್ಗೌಡವ್ರೆ, ಈಗ ನೋಡ್ತೀವಿ ನೀವು ಎಲೆಬಳ್ಳಿ ಬೆಳೆದಿರಿ, ಅದ್ರ ಜೊತೆಗೆ ಬಾಳೆ ಅದ ಮೇವಿನ ಬೆಳೆಗಳನ್ನು ಬೆಳೆದಿರಿ, ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಮತ್ತು ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದನ್ನು ಮಾಡ್ತಾ ಇದ್ದೀರಿ, ಮತ್ತು ಬೇರೆ ಕೂಲಿ ಆಳುಗಳು ಬೇಕಾಯ್ತಪ್ಪ ಅಂತಂದ್ರೆ ಅಥವಾ ಯಾವುದರ ಒಂದು ವಿಶೇಷ ಕೆಲಸಗೆ ತಾವು ಹೇಳ್ದಂಗೆ ಸಿಂಬಿ ಕಟ್ಟುವಂಥ ಒಂದು ಸಮಯದೊಳಗೆ ಅವಾಗೂ ಆಳುಗಳು ಬೇಕಾಗ್ತಾವೆ ಅಂತ ಹೇಳಿದ್ರಿ. ಯಾವ ರೀತಿ ದಿನನಿತ್ಯದ ಚಟುವಟಿಕೆಗಳು ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ? ಯಾವುದೇ ಕೆಲಸ ಅಂದ್ರೆ ಬೇರೆಯವರಿಗೆ ಹಚ್ಚಲಾರದೆ ನಿಮ್ಮ ಮನೆಯವರೇ ಕೂಡ್ಕೊಂಡು ಮಾಡುವಂಥ ಒಂದು ಕೆಲಸ ಎಲ್ಲ ಈ ತೋಟದೊಳಗೆ ನಡೆದ ಅಂತಂತೀರಿ? ಇದು ನಾವು ಹೆಚ್ಚಿಗೆ ಬಂದ ಟೈಮ್ದಾಗ ಆಳು ಹಚ್ತೇವ್ರಿ. ಈಗ ಸ್ವಲ್ಪ ಸಾರ ಇತ್ತಂದ್ರೆ ನಾವೇ ಮಾಡ್ಕೋತೀವ್ರಿ. ಈ ನೀರು ಉಣಿಸೋದಕ್ಕೆ ಅದಕ್ಕೆ ಏನು ಆಳು ಹಚ್ಚಂಗಿಲ್ರಿ. ಮ್ಯಾಗ ತಪ್ಪಲ ತೆಗೆದು ಏನೆಲ್ಲ ನಾವು ಮಾಡ್ಕೋತೇವ್ರಿ. ಈ ಬೆಳ್ಳಿ ಕಟ್ಟೋದು, ಸಿಂಬಿ ಹಾಕೋದು, ಇಂಥ ಬಂದ ಟೈಮ್ದಾಗ ಆಳು ಹಚ್ಚಿ ಕೆಲಸ ಮಾಡಿಸ್ಕೋತೇವ್ರಿ. ಈಗ ನಮ್ಮ ಮನ್ಯಾಗ ನಾವು 5 ಜನ ಮೆಂಬರ್, ನಾನು ನಮ್ಮ ಹೆಂಡತಿ ನಮ್ಮ 3 ಮಂದಿ ಮಾಕಡ್ರಿ. ಒಬ್ಬಕಿ ಮಗಳನ್ನ ಸೆಕೆಂಡ್ ಪಿ ಯು ಸಿ ಮುಗಿದಿಂದ ಲಗ್ನ ಮಾಡ್ಕೊಟ್ಟೇನ್ರಿ. ಒಬ್ಬಕಿ ಮಗಳು ಇನ್ನ ಸೆಕೆಂಡ್ ಪಿ ಯು ಸಿ ಕಲಿಯಕತ್ತಾಳ್ರಿ. ಒಬ್ಬ ಮಗನ ಹಾರ್ಟಿಕಲ್ಚರ್ ಗೌರ್ಮೆಂಟ್ ಸೀಟ್ ಸಿಕ್ಕದ್ರಿ ಅವಂಗ. ಅವನು ನಾವು ಇದೇ ಒಕ್ಕಲ್ತನದೊಳಗೆ ಭಾಳ ಅನುಭವ ಐತ್ರಿ ಅವಂಗ. ಅದ್ರ ಸಂಬಂಧ ಅವನು ಇದೇ ಹಾರ್ಟಿಕಲ್ಚರ್ ಮಾಡೋ ಸಂಬಂಧ ಅವಾಗಿಲ್ಲೇ ಬಾಗಲಕೋಟೆ ಸೀಟ್ ಸಿಕ್ಕೈತಿ, ಅವನ ಅಲ್ಲಿಗೆ ಕಳಿಸ್ಬೇಕನ್ನುವಂಥ ತೀರ್ಮಾನ ಮಾಡೇನ್ರಿ. ಭಾಳ ಸಂತೋಷ ಆಗ್ತದ ಶೇಷಲ್ಗೌಡ ಅವರ, ನೀವು ಚಿರಂಜೀವನನ್ನ ತೋಟಗಾರಿಕಾ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ ಅಂತ ಏನು ಹೇಳ್ತಾ ಇದ್ದೀರಲ್ಲ. ಸಾಮಾನ್ಯವಾಗಿ ನಾವು ನೋಡ್ತೀವಿ ರೈತರಾದಂಥವ್ರೆ ಮಕ್ಕಳನ್ನ ಒಕ್ಕಲ್ತನ ಕಲಿಯೋದಕ್ಕೆ ಕಳಿಸೋದಿಲ್ಲ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಬೇರೆ ಏನರೇ ಆಗಲಿ, ಸರ್ಕಾರಿ ನೌಕರಿ ಸಿಗಲಿ ಅವರಿಗೆ, ಆದರೆ ಒಕ್ಕಲುತನಕ್ಕೆ ಅವ್ರನ್ನ ಇಳಿಸೋದು ಬೇಡ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಯಾವ ಒಂದು ನಿರ್ಧಾರವನ್ನು ತಗೊಳ್ರಿ? ಈಗ ಮೊದಲಿಂದಾದರೂ ನಾವು ಒಕ್ಕಲ್ತನದಾಗ ಬಂದೇವು ಅಂತಂದಾಗ ಈಗಿಲ್ಲಾಂದ್ರೆ ನಾವು ನಮ್ಮ ಮಗನ ಬೇರೆ ನೌಕರಿ ಕಳಿಸ್ತೇವೆ ಅಂದ್ರೆ ನಾವು ತೋಟ ಮಾರ್ಬೇಕಾಗದ್ರಿ. ಆ ಉದ್ದೇಶದಿಂದ ನಮ್ಮ ತೋಟನೂ ಬೇಕು, ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡ್ಕೊಂಡು ಹೋಗ್ತಾರೆ, ಏ ಅದು ನೌಕರಿಕಿನ ಇದೇ ಅನುಕೂಲ ಐತಿ, ಇದೇ ಚಲೋ ಐತಿ ಅಂತೇಳಿ ಮಾಡ್ಕೊಂಡು ಹೋಗ್ತಾರೆ. ಅದ್ರಾಗ ಸ್ವಲ್ಪ ಹೆಚ್ಚಿನ ಅನುಭವ ಸಿಗ್ತೈತಿ ಅಗ್ರಿಕಲ್ಚರ್ ಅಂದ್ರೆ ಅಂತ ತಿಳ್ಕೊಂಡು ಕೇಸಿ ಹಾರ್ಟಿಕಲ್ಚರ್ ಇದಕ್ಕೆ ಕಳಿಸಕತ್ತೇನೆ. ಈಗ ಏನು ನಿಮ್ಮ ಚಿರಂಜೀವಿ ಓದ್ತಾ ಇದ್ದಾರೆ, ಅವರಿಗೆ ತೋಟಗಾರಿಕೆ ಕಾಲೇಜ್ ಕಳಿಸ್ತಾ ಇದ್ದೀನಿ ಅಂತ ಇದ್ರಿ, ನಿಮ್ಮ ತೋಟದೊಳಗೆ ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲಿ ತನಕ ಆಗ್ಯದ ಅಂತೀರಿ ಒಕ್ಕಲ್ತನದ ಬಗ್ಗೆ? ಆಗ್ಯದ ಸರ್, ಅವ್ನ ನನಗಿನ ಅವ್ಗೆ ಹೆಚ್ಚಿಗೆ ಅನುಭವ ಆಗ್ಯದ. ನನಗ ನಮ್ಮ ಅಪ್ಪರ ಮಾಡ್ತಿದ್ರೆ ನಮ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ. ಈಗ ನಾವು ಸಣ್ಣವರಕ್ಕಾಗಿನ ನಮ್ಗೆ ಅದೇ ಕೆಲಸನ ಅವ್ಗೆ ಹೇಳಕತ್ತೇವಲ್ರಿ, ಅವ್ನ ನನಗಿನ ಹೆಚ್ಚಿಗೆ ಅನುಭವ ಅವ್ಗೆ ಆಗ್ಯದ. ಈಗೆಲ್ಲ ತಾನೇ ಟ್ರ್ಯಾಕ್ಟರ್ ಹೊಡಿತಾನ್ರಿ, ಏನು ಯಾವುದೇ ಎಲ್ಲ ತೋಟ ಪಟ್ಟಿ ಎಲ್ಲ ಕೆಲಸನೂ ಮಾಡ್ತಾನ್ರಿ. ಈಗ ನಾಗರಪಟ್ಟಕ್ಕೆ ಸಾಲಿಗೆ ಹಚ್ಚಿದೇವ್ರಿ, ಬಂದಂದ್ರೆ ಸೀದಾ ತೋಟ ರೀ, ಉಳಿದು ಎಲ್ಲಿ ಊರಾಗ ಒಂದು ನಿಮಿಷನೂ ಖಾಲಿ ಇರಂಗಿಲ್ಲರಿ. ಅವ ಬಂದಂದ್ರೆ ತೋಟದಾಗ ದನಗಳು ಮೇಸುದು ಏನು ಒಟ್ಟು ಎಲ್ಲ ಹೆಚ್ಚಿಗೆ ನಮ್ದು ಇದು ಅಗ್ರಿ ಮಗನ ಹೆಚ್ಚು ಆಸೆ ಐತ್ರಿ. ಭಾಳ ಸಂತೋಷ, ನೀವು ಏನು ಒಕ್ಕಲ್ತನಕ್ಕೆ ಕಳಿಸಾಗತ್ತೀರಿ ಮಗನ್ನು ಓದೋದಕ್ಕೆ, ಮತ್ತೆ ಇದು ಬೇರೆಯವ್ರಿಗೂ ಕೂಡ ಮಾದರಿ ಆಗಲಿ ಅಂತೇಳಿ. ಯಾಕಪ್ಪ ಅಂತಾರೆ, ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಏನು ಒಕ್ಕಲ್ತನನೇ ಬೇಡ ನಾವು ಬಿಟ್ಟು ಬಿಡೋಣ ಇದ್ರೊಳಗೆ ಏನದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೀವು 2.5 ಎಕರೆ ಒಳಗೆ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಈ ಒಂದು ಇಷ್ಟೇ ಸಣ್ಣ ಜಮೀನೊಳಗೆ ಒಂದು ವರ್ಷಕ್ಕೆ ಈ ವೀಳ್ಯದೆಲೆ ತಾವು ಲೆಕ್ಕ ಹೇಳಿದ್ರಿ, ಉಳಿದ ಬೆಳೆಗಳೆಲ್ಲ ಕೂಡಿ ತರಕಾರಿಗಳಿರ್ಬೋದು, ಬಾಳೆ ಇರ್ಬೋದು, ಮೇವಿನ ಬೆಳೆಗಳಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಯಾವ ರೀತಿಯಾದಂತಹ ಒಂದು ಆದಾಯ, ಯಾವ ರೀತಿಯಾದಂತಹ ಒಂದು ಖರ್ಚು, ಯಾವ ರೀತಿಯಾದಂತಹ ಒಂದು ಲೆಕ್ಕ ನಿಮಗೆ ಇದರಿಂದ ಸಿಗ್ತಾ ಇದೆ? ನೋಡ್ರಿ ಸರ್, ನಾವು ಎಲ್ಲಿ 1 ರೂಪಾಯಿನೂ ಹೊರಗೆ ಸಾಲ ಮಾಡಿಲ್ರಿ. ನಮ್ಮ 3 ಮಕ್ಕಳು ಸಾಲಿ ಕಲಿಸೀನ್ರಿ, ನಮ್ಮ ಮನೆ ಸಂಸಾರಕ್ಕೂ ಯಾವುದು ಕೊರತೆ ಇಲ್ಲಾರ್ದಂಗ ನಾ ಇದೇ 2.5 ಎಕರೆದೊಳಗ ಮಾಡ್ಕೊಂಡು ಹೊಂಟೀನಿ. ಉಳಿದ ಕಡೆಯಕ ಸ್ವಲ್ಪ ಜಮೀನು ಬೇರೆ ಮಾಡಿ ನಮ್ಮ ತಾಳಿಕೋಟೆಗೆ ಇರ್ತಾರೆ ನಮ್ಮ ಪಾಟೀಲ್ ಸರ್ ಅಂತೇಳಿ, ಅವ್ರದ್ದು ನಮ್ಗೆ ಕೊಲ ಐತ್ರಿ. ಅವ್ರ ತೋಟನ ನಾ ಪಾಲಿ ಮಾಡಿ ಅವ್ರ ಕಬ್ಬಿಗೆ ಬಚ್ಚಿ ಅದು ಬೇರೆ ಇದು ಮಾಡ್ಕೊಂಡಿನ, ಅದರಿಂದ ಮನೆ ಕಟ್ಸ್ಕೊಂಡಿನಿ, ಏನೇನೋ ಅನುಕೂಲ ಮಾಡ್ಕೊಂಡಿರಿ. ಇಲ್ಲಿ ನಮ್ಮ ತೋಟದಾಗ ಮಾತ್ರ ಎರಡೂವರೆ ಎಕರೆದಾಗ ನಾವು 5 ಮಂದಿ ಯಾವುದಕ್ಕೂ ಕೊರತಿಲ್ಲಾರ್ದಂಗ ನಾವು ಬದುಕ್ತೇವ್ರಿ. ಅಂದ್ರೆ ನಿಮ್ಮ ಒಂದು ಲೆಕ್ಕದ ಪ್ರಕಾರ ಖರ್ಚು ಕಡಿಮೆ ಮಾಡಬೇಕು, ಮನಿ ಮಂದಿ ದುಡಿದು ಮತ್ತೆ ಈ ರಾಸಾಯನಿಕ ಅವು ಎಲ್ಲ ಬಳಸೋದನ್ನ ಬಿಟ್ಟು ಎಷ್ಟು ಸಾಧ್ಯದನೋ ಅಷ್ಟು ನಮ್ಮ ಒಕ್ಕಲತನದೊಳಗೆ ನಮ್ಮ ಇನ್ವೆಸ್ಟ್ಮೆಂಟ್ ಏನಿರ್ತೈತಿ, ಬಂಡವಾಳ ಹಾಕೋದು ಅದನ್ನ ಕಡಿಮೆ ಮಾಡಿದ್ರೆ ಮತ್ತೆ ಪ್ಲಾನ್ ಮಾಡಿದ್ರೆ ಒಳ್ಳೆಯ ಆದಾಯ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ರಿ. ಹೌದು ಸರ್, ಅದ ನಮಗೆ ಯಾಕಂದ್ರೆ ನಾವು 1000 ಬೆಳಿತೇವೆ ಅಂತ ಹೇಳಿ ಕೆಚ್ಚು ಬೆಳೆಯಕ್ಕೆ ಹೋಗಿದ್ರೆ 500 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿ ಲಾಭ ತಗೊಂಡ್ರೆ ಅದೇನು ಲಾಭ ಅಲ್ರಿ. ನಾವು 100 ರೂಪಾಯಿ ಖರ್ಚು ಮಾಡಿ 500 ರೂಪಾಯಿ ಲಾಭ ತಗೊಂಡೇವು ಅಂದ್ರೆ ನಮ್ಗೆ ಹೆಚ್ಚಿಗೆ ಉಳಿತದಲ್ರಿ. ಆ ಉದ್ದೇಶದಿಂದ ನಾವು ಒಂದ್ ಹಿಡಿನೂ ನಾವು ಸರ್ಕಾರಿ ಗೊಬ್ಬರ ಹಾಕೋದಿಲ್ರಿ. ಸರ್ಕಾರಿ ಗೊಬ್ಬರ ಈಗ 1500 ರೂಪಾಯಿ ಒಂದು ಪ್ಯಾಕೆಟ್ ಐತ್ರಿ. ಈಗ 1500 ರೂಪಾಯಿ ಖರ್ಚು ಮಾಡಿದೆ ಅಂತ ನಮ್ಮ ಎಮ್ಮಿಗಳಿಗೆ ಅಟ್ಟಂದ ಹಾಕಿದ ಅದೇ ಹೆಂಡಿನ ಗೊಬ್ಬರ ಹಾಕಿದೆ ಅಂದ್ರೆ ಇದು ಸರ್ಕಾರಿ ಗೊಬ್ಬರ ಅಂದ್ರೆ 3 ತಿಂಗಳದಾಗ ಖಾಲಿ ಆಕೈತ್ರಿ. ಅದು ಮತ್ತ ಹೊಳ್ಳಿ ಮತ್ತೊಂದು ಪಿಕ್ಕಿಗೆ ಮತ್ತೆ ಹಾಕ್ಬೇಕ್ರಿ. ಈಗ ನಾವು ಹೆಂಡಿ ಗೊಬ್ಬರ ಹಾಕಿದ್ರೆ 4 ವರ್ಷ ತನಕ ನಮ್ಗೆ ಬೆಳೆ ಬರ್ತದ್ರಿ ಅದ್ರೊಳಗೆ. ಅದಕ್ಕೆ ನಮ್ಗೆ ಈ ಸಾವಯವನ ಚಲೋ ಅಂತ ಹೇಳ್ಕೇಶಿ ಮತ್ತು ರೋಗ ರುಜಿನಿ ಏನು ಬರಂಗಿಲ್ರಿ ಅದಕ್ಕೆ ಅದಕ್ಕಂತ ತಿಳ್ಕೊಂಡು ನಾವು ಇದನ್ನ ಮಾಡಕತ್ತಿ. ಈಗ ಹೆಂಡಿ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಎರೆ ಗೊಬ್ಬರ ಉಪಯೋಗ ಮಾಡ್ತಾ ಇದ್ರಿ, ಆಮೇಲೆ ನಿಮ್ಮ ಹೊಲದೊಳಗೆ ಏನು ಇದು ಬರ್ತದಲ್ಲ ಅಂದ್ರೆ ಗಿಡಗಳ ತಪ್ಪಲಿರ್ತೈತಿ, ದಂಟಗಳಿರ್ತಾವ, ರೌದ್ ಇರ್ತೈತಿ, ಇಂಥವೆಲ್ಲ ನೀವು ಮತ್ತೆ ಮರುಪೂರಣ ಮಾಡ್ತಾ ಇದ್ರಿ ಹೊಲಕ್ಕೆ ಮತ್ತೆ ಅದರಿಂದ ಗೊಬ್ಬರ ಮಾಡ್ತಾ ಇದ್ರಿ? ಮಾಡ್ತೇವ್ರಿ ಸರ್. ಅದು ಈಗ ಮೆಕ್ಕೆಜೋಳ ಹಾಕಿದೇವ್ ಅಂದ್ರೆ ಅದನ್ನ ರೂಟ್ರ್ ಕಟ್ರಿ ರೂಟ್ರ್ ಹೊಡಿತೇವ್ರಿ, ಅದು ಅಲ್ಲೇ ಒಳಗೆ ಗೊಬ್ಬರ ಬಿಡ್ತಾರೆ. ಅದು ಎರೆಹುಳ ಅದಾವ್ರಿ, ಸ್ವಲ್ಪ ತಂಪು ಮಳಿ ಹೆಚ್ಚಾಗ್ಲಿ ಇಲ್ಲ ನೀರು ಬಿಡುವ ಅದು ಎರೆಹುಳ ಬಂದ್ಕೆ ಅದನ್ನೆಲ್ಲ ತಿಂದು ಅದು ಗೊಬ್ಬರ ಮಾಡ್ತದ್ರಿ. ಅದು ಹೆಚ್ಚಿಗೆ ಎಲ್ಲಿ ಹಾಕಲಾರ್ದ ಏನಾರ ವೇಸ್ಟ್ ಇತ್ತಂದ್ರೆ ಅದನ್ನ ತಂದು ಎರೆಹುಳ ತೊಟ್ಟಿಗೆ ಹಾಕೇಶಿ ಅದನ್ನ ಗೊಬ್ಬರ ಮಾಡ್ತೇವ್ರಿ. ದನ ಕಾಲ ಒಂದಿಷ್ಟು ಹಾಕಿ ತುಳಸಾಡ್ಬಿಟ್ಟೇವ್ ಅಂದ್ರಿ, ಅದನ್ನ ತಂದು ಎರೆಹುಳ ತೊಟ್ಟಿಗೆ ಹಾಕಿದೇವ್ ಅಂತಂದ್ರೆ ಅದು ಗೊಬ್ಬರ ಆಗ್ತದ್ರಿ. ಅದು ವೇಸ್ಟ್ ಏನು ಮಾಡಂಗಿಲ್ಲ ಸರ್. ಅಂದ್ರೆ ವೇಸ್ಟ್ ಅನ್ನುವಂಥದ್ದು ಏನೂ ಇಲ್ಲೇ ಇಲ್ಲ ಸರ್, ಏನು ವೇಸ್ಟ್ ಮಾಡಂಗಿಲ್ಲ. ಈಗ ಸರ್ಕಾರ ಸಣ್ಣ ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತದೆ, ನೀವು ಯಾವ ರೀತಿ ಅದನ್ನ ತಗೊಂಡಿರಿ? ಸರ್ಕಾರದ ಸೌಲಭ್ಯನ ಏನು ತಗೊಂಡಿಲ್ರಿ. ಬೆಳೆ ಸಾಲ ಒಂದು ತಗೊಂಡಿ ನೋಡ್ರಿ, 50,000 ರೂಪಾಯಿ ಬೆಳೆ ಸಾಲ ಐತ್ರಿ. ಉಳಿದೇನದ ಅಗ್ರಿಕಲ್ಚರ್ ಆಫೀಸ್ಲಿಂದ ಇವು ಸಣ್ಣ ಪುಟ್ಟ ಪೈಪ್ ಪಿಂಕ್ಲರ್ ಪೈಪು ಇಂಥವೆಲ್ಲ ಕೊಟ್ಟಾರ್ರಿ. ಉಳಿದ ಮತ್ತೇನಿಲ್ಲ, ಅದ್ರ ಮ್ಯಾಗ ಒಂದು ಟ್ಯಾಕ್ಟರ್ ಮಾಡೀನಿ, ಸ್ವಂತ ಟ್ಯಾಕ್ಟರ್ ಐತ್ರಿ. ಇದೇ ನಮ್ಮ ಅಷ್ಟ ಹೊಡ್ಕೋತೀನಿ, ಪಾಲಿ ಮಾಡೀನಿ ಅಷ್ಟ ಹೊಡ್ಕೋತೀನಿ, ಹೊರಗೆ ಎಲ್ಲಿ ಬಾಡಿಗೆ ಹೊಡೆಯಂಗಲ್ರಿ, ನಮ್ಮ ಅಷ್ಟ ಮಾಡ್ಕೊಂಡ್ಕೆ ಸೀನ ತರ್ತೀನಿ. ಯಾವ ಡ್ರೈವರ್ನು ಇಟ್ಟಿಲ್ರಿ, ನಾವೇ ಮಾಡ್ತೇವ್ರಿ. ಅಂದ್ರೆ ಈಗೇನು ನಿಮ್ಮ ಒಕ್ಕಲ್ತನಕ್ಕೆ ಬೇಕಾಗುತ್ತದ ಸಾಧನಗಳಿರ್ಬೋದು, ಉಪಕರಣ ಇರ್ಬೋದು, ಅಥವಾ ಸೌಲಭ್ಯ ಇರ್ಬೋದು, ನಿಮ್ಮಲ್ಲಿ ಸಾಕಷ್ಟು ಅದ ಅಂತೀರಿ, ನಿಮ್ಮಷ್ಟು ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಈಗ? ಹಾ, ಮಾಡ್ತೇವ್ರಿ ಸರ್. ನಮ್ಮಲ್ಲಿ ಈಗ ಅದೇ ನೀಗ್ಲಾರ್ದಾಗ ಅಷ್ಟೇ ಒಂದು ಆಳು ಹಚ್ತೇನೆ ರೀ, ಉಳಿದ ಟೈಮ್ದಾಗ ಎಲ್ಲಾನು ನಾವೇ ಮಾಡ್ಕೊಂಡು. ನಿಮಗೆ ಬೇಕಾದಾಗ ಆಳುಗಳು ಕೂಲಿ ಸಿಗ್ತದಂತೀರಿ? ಸಿಗ್ತಾವ ಸರ್. ಈಗ ಅದು ನಾವು ಯಾರಿಗೆ ಉದ್ರಿ ಹೇಳಂಗಲ್ರಿ. ನಾಳೆಗೆ ಕೆಲಸಕ್ಕೆ ಯಾರನ್ನಾರ ಹಚ್ಚಬೇಕಂದ್ರ ಇವ ನನ್ನ ಬಲ್ಲಿ ದುಡ್ಡು ಇರ್ಲಿಕ್ಕಂದ್ರ ನಿಮ್ಮ ತರಬಲ್ಲಿ ಎಲ್ಲಾರು ತಮ್ಮಂದು ಇಟ್ಕೊಂಡಿರ್ತೇನೆ ರೀ. ಅವ್ರ ಕೆಲಸ ಮುಗಿದ ತಕ್ಷಣ ಕೊಡ್ತೇನೆ ರೀ. ಅವ್ರು ನಮ್ಗೆ ಆಗಾಗ ಫೋನ್ ಹಚ್ತಾರೆ, ಗೌಡ್ರ ನಿಮ್ ಕೆಲಸ ಐತೇನೋ ಬರ್ತೇವೆ ಅಂತ ಹೇಳ್ಕೇಶಿ. ಅಷ್ಟು ನಾವು ಕರೆಕ್ಟ್ ಇಟ್ಕೊಂಡು ಹೊಂಟೇವ ಅಂತಂದಾಗ ಅವ್ರು ಬಂದ್ಕೆ ಕೆಲಸ ಮಾಡೋಕ್ಕಾರ. ಈಗ ನೀವು ನಿಮ್ಮ ತೋಟವನ್ನು ನೋಡಿದ್ರೆ ಬಹಳ ಅದ್ಭುತವಾಗಿ ಮಾಡಿರಿ. ತಾವು ಶಿಕ್ಷಣ ಕಲ್ತಿದ್ದು ಬಹಳ ಕಡಿಮೆ, ತಾವು ಹೇಳೋ ಪ್ರಕಾರ 7ನೇ ತನಕ ಕಲ್ತಿರ್ತಾವ. ಒಂದ್ ವೇಳೆ ಇನ್ನೂ ನಾನು ಹೆಚ್ಚಿಗೆ ಕಲಿಬೇಕಾಗಿತ್ತು, ಕೃಷಿನೇ ಕಲ್ತಿದ್ದೆ ಅಂತಾರೆ, ಇನ್ನೂ ಹೆಚ್ಚಿಗೆ ಪ್ರಗತಿ ಸಾಧಿಸಿದ್ದೆ ಅನ್ನುವಂಥದ್ದು ಏನಾದರೂ ಎಂದಾದ್ರೂ ಮನಸ್ಸೊಳಗೆ ಬಂದದ? ಅದೇನಿಲ್ಲ ಸರ್, ನನಗೆ ಬಂದಿಲ್ಲರಿ, ಏನಿಲ್ಲ. ಇದನ್ನ ಮಾಡ್ಕೊಂಡು ಹೊಂಟೆ ಅಂದಾಗ ಇದೇ ರೂಟ್ನಾಗ ಹೊಂಟೆ ಅಂದಾಗ ಅದನ್ನ ಮತ್ತೆ ಬೇರೆ ರೂಟ್ಯಾಗ ಹುಡುಕ್ಬೇಕ್ರಿ ನಾವು? ಅಲ್ಲ ಅಂದ್ರೆ ನಿಮಗೆ ಶಿಕ್ಷಣ ಇನ್ನೂ ಹೆಚ್ಚಿಗಿತ್ತು ಅಂತಂದ್ರೆ ಇದರೊಳಗೆ ಇನ್ನಷ್ಟು ನಾವು ಶಕ್ತಿವಂತರಾಗ್ತಿದ್ವಿ ಅಂತ ಅನ್ನುವಂತಹ ಒಂದು ಭಾವನೆ ಇರ್ತದೆ. ಅಲ್ಲ ಇತ್ತಲ್ಲ ಸರ್, ಆದ್ರೆ ಅದು ಕಠಿಣ ಪರಿಸ್ಥಿತಿನ ಹಂಗಿತ್ತರಿ ಅವಾಗ. ಈಗ ನಮ್ಮ ಅಣ್ಣರೊಬ್ಬರು ನೌಕರಿ ಹೋದ್ರೆ ಈಗ ತೋಟ ಯಾರು, ಈಗ ನಾವು ಒಬ್ಬನು ಎಲ್ಲಿಗಾರ ಕಳಿಸಿ ಇವನು ಸಾಲಿ ಕಲಿಸಿದ್ನಿ ಅಂದ್ರೆ ನಮ್ಮಪ್ಪ ಬೇರೆ ಕಡೆ ಹೋದ್ರೆ ನಾವು ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರು ಬಿಡಿಸಿದ್ರು. ಬಿಡಿಸಿ ನಮ್ಮನ್ನ ಇದಕ್ಕೆ ಹಚ್ಚಿದ್ರು, ಟೇಲ್ರಿಂಗ್ ಮಾಡಕ್ಕಿದ್ದೆ. ಅವಾಗ ನಾನು ಫಸ್ಟ್ 93 ನಾನು ಇಲ್ಲಿ ಟೇಲ್ರಿಂಗ್ ಕಲ್ತು ಬಂದಿನಿ ರೀ. 5 ರೂಪಾಯಿಗೆ ಒಂದು ಜಂಪರ್ ಹೊಲ್ತಿದ್ದೀನಿ ರೀ, 20 ರೂಪಾಯಿಗೆ ಒಂದು ಅಂಗಿ ಹೊಲ್ತಿದ್ದೆ. ಅಂಥ ಟೈಮ್ದಾಗನ ಒಂದು 5-6 ವರ್ಷ ಭಾಳ ಕಷ್ಟಪಟ್ಟೇವ್ ರೀ. ಆಮೇಲೆ ಈ ವ್ಯವಸಾಯ ಮಾಡಕತ್ತಿಂದ ಜರ ಹೆಚ್ಚೆಚ್ಚು ಮಾಡ್ಕೋತ ಹೊಂಟೇವ್ರಿ. ಆದರೂ ನಿಮ್ಮ ಒಂದು ಆಸೆ ಏನದ, ನಿಮ್ಮ ಮಗನ ಮೂಲಕ ಪೂರ್ತಿ ಆಗ್ತಾ ಇದೆ, ಮಗನನ್ನು ಕೂಡ ನೀವು ಕಾಲೇಜಿಗೆ ಕಳಿಸ್ತಾ ಇದ್ದೀರಿ, ಒಕ್ಕಲ್ತನದ ಕಾಲೇಜಿಗೆ, ಸಂತೋಷ. ಈಗ ಒಂದು ನಮ್ಮ ರೈತರಿಗೆ ಇಲ್ಲಿ ಏನು ಪಾಠಪ್ಪ ಅಂತಂದ್ರೆ, ಸಣ್ಣ ಹಿಡುವಳಿ ಒಳಗೆ ಒಂದು 2.5 ಎಕರೆ ಒಳಗೆ ಸಂತೃಪ್ತ ಜೀವನ ನಡೆಸಬಹುದು, ನಾವು ಪ್ರಗತಿಯನ್ನ ಕೂಡ ಸಾಧಿಸಬಹುದು ಅನ್ನುವಂತಹ ಒಂದು ಸಂದೇಶ ನಮ್ಮ ರೈತರಿಗೆ ತಾವೇನು ಹೇಳ್ತಾ ಇದ್ದೀರಿ? ಅದೇ ಸಣ್ಣ ಜಮೀನ ಹೆಚ್ಚಿಗೆ ಖರ್ಚು ಮಾಡಿ ನಾವು ಹೆಚ್ಚಿಗೆ ಹೊಲ ಇಟ್ಕೊಂಡು ಹಾಳು ಮಾಡ್ಕೊಳಕಿನ ಸ್ವಲ್ಪ ಜಮೀನದಾಗ ನಾವು ಹೆಚ್ಚೆಚ್ಚಿಗೆ ಬೆಳಿ ಯಾವ್ದು ಉತ್ಪನ್ನ ಹೆಚ್ಚಿಗೈತಿ ಅದನ್ನು ಮಾಡ್ಕೊಂಡು ಕೇಸಿ ಬೆಳೆದು ಒಳ್ಳೇದು ಉತ್ತಮ ಅಂತ ತಿಳ್ಕೊಡ್ತೀನಿ ರೀ. ಈಗ ಹೆಚ್ಚಿಗೆ ಸುಮ್ಮನೆ ಸರ್ಕಾರಿ ಗೊಬ್ಬರ ಸಿಕ್ಕಂಗ ಸುರುವುದು, ಭೂಮಿನೂ ಬರಡಾಕೈತಿ, ಇಂಥವೆಲ್ಲ ಮಾಡೋದಕ್ಕಿನ ನಮ್ಮ ಅಷ್ಟೇ ನಮ್ಗೆ ಎಷ್ಟು ನೀಗ್ತದೆ, 2 ಎಮ್ಮಿನ ನೀಗ್ತ ಅಂದ್ರೆ 2 ಎಮ್ಮಿನ ಮಾಡ್ಕೋಬೇಕು, ಅದನ್ನು ನಮ್ಮ ಹೊಲಕ್ಕೆ ಹಾಕೋಬೇಕು. ಈ ಥರ ಯಾರಿಗೆ ನಾವು ಯಪ್ಪ ಅನ್ಲಾರ್ದಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ನನ್ನ ಆಸೆ. ಈಗ ನೋಡ್ರಿ, ತಮ್ಮ ತೋಟದೊಳಗೆ ಈ ಬೆಳೆಗಳಲ್ಲದೆ ತಾವು ಜೇನು ಪೆಟ್ಟಿಗೆಗಳನ್ನು ಕೂಡ ಸಾಕಿದ್ದೀರಿ, ಇದು ಬಹಳ ಖುಷಿ ಕೊಡುವಂಥದ್ದು. ಯಾವ ರೀತಿ ನಿಮಗೆ ಇದರಿಂದ ಅನುಕೂಲ ಆಗ್ತದೆ ಅಂತೀರಿ? ಈಗ ಜೇನು ಪೆಟ್ಟಿಗೆಯಿಂದ ನಮ್ಗೆ ಜೇನ್ಲಿಂದ ನಮ್ಗೆ ಲಾಭ ಅಂತ ಮಾಡಿಲ್ಲರಿ ನಾನು. ಪರಾಗಸ್ಪರ್ಶ ಆತದ್ರಿ. ಈಗ ಒಂದ್ ಈಗ ಪಲ್ಲೆ ಒಂದ್ ಬದನಿ ಗಿಡ ಹಿಡ್ಕೊಂಡ್ ತಮಾಟಿ ಗಿಡ ಏನ್ರ ಇದ್ರ ಜೇನು ಹುಳದ ಅಲ್ಲಿ ಒಂದ್ರಿಂದ ಒಂದ್ ಹುಳ ಹೂವಿಗೆ ಅಡ್ಡಾಡೋದ್ರಿಂದ ಅದು ಪರಾಗಸ್ಪರ್ಶ ಆಗಿ ಹೆಚ್ಚಿಗೆ ಇಳುವರಿ ಆಗ್ಬಹುದು ಮತ್ತು ರೋಗ ರುಜಿನ ಕಡಿಮೆ ಆಕದ್ರಿ. ಅದ್ರ ಸಂಬಂಧ ಜೇನ್ ಪೆಟ್ಟಿಗೆ ಮಾಡ್ಕೊಂಡಿನ್ರಿ. ಆಮೇಲೆ 2020-21 ಇದ್ರೊಳಗ್ರಿ ನಮ್ಗ ಪಟ್ಟಣ ಶೆಟ್ಟಿ ಸರ್ ಅಂತೇಳಿ ನಮ್ಗ ಆತ್ಮ ಯೋಜನೆದಾಗ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟಾರೆ. ಬಹಳ ಸಂತೋಷ. ಈಗ ಈ ಒಂದು ವ್ಯತ್ಯಾಸವನ್ನು ಗಮನಿಸಿರಿ, ಈಗೇನು ಜೇನು ಹುಳುಗಳ ಅದು ಪೆಟ್ಟಿಗೆ ಇರುಳುವುದರಿಂದ ನಮ್ಮಲ್ಲಿ ಇಳುವರಿ ಹೆಚ್ಚು ಕಡಿಮೆ ಆಗ್ತದೆ ಅನ್ನುವಂಥದ್ದು ಏನು ಮಾತು ಹೇಳಿದ್ರಲ್ಲ ತಾವು, ಅದ್ರದ ಒಂದು ಅನುಭವ ನಿಮಗೆ ಆಗ್ಯದ? ಈಗ ತಂದಿನಿ ಸರ್, ನನಗೆ ಅದರ ಅನುಭವ ಇಲ್ಲ. ಆದ್ರೆ ಮಂದಿ ಹೇಳುದ್ರೆ ಮತ್ತು ನಮಗೂ ಗೊತ್ತಾಕದ್ರಿ, ಈ ಹುಳಿ ಬೀಜ ಏನಾರು ಮಾಡಿದೆ ಅಂದ್ರೆ ಅದು ಎಲ್ಲಿ ಜೇನು ಹುಳ ಬಾಳ ಇರ್ತದ ಅಲ್ಲಿ ಹುಳಿ ಬೀಜ ಗಟ್ಟಿ ಹಾಕಿದ್ರಿ. ಆ ಉದ್ದೇಶದಿಂದ ನಮಗೂ ಅದು ಚಲೋ ಅಂತ ಹೇಳ್ಕೊಂಡು ಕೇಸಿ ಜೇನು ಪೆಟ್ಟಿಗೆ ತಂದಿನ್ರಿ. ಒಂದು 10 ಪೆಟ್ಟಿಗೆ ಮಾಡೀನಿ, ಅದ್ರಾಗ ಒಂದು 5 ಪೆಟ್ಟಿಗೆ ಬಂದವ್ರಿಗೆ ಇನ್ನೊಂದು 5 ಪೆಟ್ಟಿಗೆ ಬಂದಿಲ್ಲ ಕೊಡ್ತೇನೆ ತಯಾರಿ. ಮತ್ತೆ ಅದ್ರೊಳಗೆ ಏನಾದ್ರೂ ನೀವು ಹೆಂಗ್ ಸಾಕಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ತಿಳ್ಕೊಂಡಿರಿ? ತಿಳ್ಕೊಂಡಿನಿ ಸರ್. ಅದಕ್ಕೆ ಈಗ ತಳಗ ಅದ್ರ ಸಂಸಾರದ ಮನಿ ಅಂತ ಒಂದಿರ್ತದ್ರಿ, ಅದ್ರ ಮ್ಯಾಗ ಮತ್ತೆ ನಾವು ಜೇನಿನ ಗೂಡು ಇಡೋದೊಂದು ಬೇರೆ ಇರ್ತದ್ರಿ. ಅದಕ್ಕೆ ಅದು ಜೇನು ಹುಳ ಬಾಳ ಆದ ನಂತರ ಒಂದ್ ಮ್ಯಾಗ ಜೇನು ಪೆಟ್ಟಿಗೆ ಅದೊಂದ್ ಬೇರೆ ಹಿಡಿದು ಇಡ್ಬೇಕ್ರಿ. ಅದಕ್ಕೆ ಈಗ ಇಟ್ಟಿಂದ ಈಗ ಅದ್ರ ಮ್ಯಾಗ ಕುಂದಲಾಕತ್ತೇವ್ರಿ. ಅಂದ್ರೆ ನಾ ತಂದು ಈಗ ಒಂದ್ 3-4 ತಿಂಗಳ ಆಯ್ತ್ರಿ ಅಷ್ಟ. ಅದ್ರಾಗ ಹೆಚ್ಚಿಗೆ ಅನುಭವ ಇನ್ನ ಸಿಕ್ಕಿಲ್ರಿ ನಮ್ಗೆ. ತಮ್ಮಲ್ಲಿ ಜಾನುವಾರುಗಳು ಕೂಡ ಅದಾವ, ಅವುಗಳಿಗೆ ಮೇವು ಬೇಕಾಗ್ತದ, ಅದಕ್ಕೆ ಮೇವಿನ ಬೆಳೆಗಳನ್ನು ಕೂಡ ಬೆಳೆದಿರಿ. ಆಮೇಲೆ ಸಾಮಾನ್ಯವಾಗಿ ನಮಗೆ ಹಸಿ ಮೇವು ಸಿಗಲಾರದಂತ ಒಂದು ಸಂದರ್ಭದೊಳಗ ಯಾವ ರೀತಿ ತಾವು ಮಾಡ್ತಾ ಇದ್ರಿ? ಇದನ್ನೇ ಸೈಲೇಜ್ ಮಾಡ್ತಿರೋ ಅಥವಾ ಮತ್ತೆ ಅದರ ಸಲುವಾಗಿ ಏನಾದರೂ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರು? ಸರ್, ನಮ್ಗೆ ಹೈಡ್ರೋಪೋನಿಕ್ಸ್ ಅಂತೇಳಿ ಗೋವಿಂದ ರೆಡ್ಡಿ ಸಾಹೇಬರು ಇಲ್ಲಿ ಡವಳಿಗೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾಗ್ರಿ, ಅದು ಹೈಡ್ರೋಪೋನಿಕ್ಸ್ ಅಂತೇಳಿ ಒಂದು ಇದು ಕೊಟ್ಟಾರ್ರಿ. ಅದಕ್ಕೆ ಮೆಕ್ಕೆಜೋಳ ಒಂದು 1/2 ಕೆಜಿ ನಾನು ಮೆಕ್ಕೆಜೋಳ ಹಾಕಿನಿ ಅಂದ್ರೆ 8 ದಿವಸಕ್ಕೆ 4 ಕೆಜಿ ಹಾಕೈತ್ರಿ. ಅದು ಮೊದಲು ನಾನು ಮೆಕ್ಕೆಜೋಳ ಹಾಕಲಾರ್ದಾಗ ಹಾಲು 2-2 ಚರಿಗೆ ಹಿಂಡುದು, ಅದನ್ನ ಹಾಕಕತ್ತಿದ್ದ ಒಂದೊಂದು ಚರಿಗೆ ಹೆಚ್ಚಿಗೆ ಹಾಲು ಹಿಂಡ್ತದ್ರಿ. ಆಮೇಲೆ ಅದು ಒಂದು ದಿವಸ 24 ತಾಸ ನೀರ ನೆನೆ ಇಡ್ಬೇಕ್ರಿ. ಆಮೇಲೆ 48 ಗಂಟೆ ಅದನ್ನ ಒಂದು ಚೀಲದಾಗ ಕಟ್ಟಿಡ್ಬೇಕ್ರಿ. ಅದು ಸ್ವಲ್ಪ ಸಣ್ಣ ಮಳಿಗೆ ಬಂದ ನಂತರ ಟ್ರೇದಾಗ ಹಾಕ್ತೇವ್ರಿ. ಆ ಟ್ರೇದಾಗ ಹಾಕಿ 8 ದಿವಸ ತನಕ ನಾವು ಅದ್ರಾಗ ಅದು ಸ್ಪ್ರೇ ಮಾಡ್ತೈತ್ರಿ ನೀರ್ ತಾನೆ. ಅದು 8 ದಿವಸ ಆಯ್ತಂದ್ರ ಒಂದು ಗೇಣ್ ಬೆಳಿತಾರೆ, ಅಂದ್ರೆ ಒಂದು 8-9 ಇಂಚ್ ಬೆಳಿತಾರೆ. 8-9 ಇಂಚ್ ಬೆಳಿತಂದ್ರ ಅದನ್ನ ದಿವಸ ಒಂದೊಂದು ಟ್ರೇ ನಾವು ದನಕ್ಕೆ ಹಾಕಿದ್ರಿ, ಒಂದೊಂದು ಚರಿಗೆ ಹಾಲು ಹೆಚ್ಚಿಗೆ ಹಿಂಡ್ತಾರ್ರಿ, ಮತ್ತು ಒಳ್ಳೆ ತಾಕತ್ ಬರ್ತದೆ. ಎಲ್ಲ ಬೇರ ಹೆಣದ್ ಬಿಟ್ಟಿರ್ತದೆ, ಚಾಪಿ ತರ ಹೆಣದ್ ಬಿಟ್ಟಿರ್ತದ್ರಿ. ಅದು ಹಿಂಗೆ ಒಂದೇ ಬೆಳೆ ಎತ್ತಿಬಿಟ್ರೆ ಪೂರ ಚಾಪಿ ಚಾಪಿನ ಹೇಳ್ತದ್ರಿ. ಅಂದ್ರೆ ಏನು ಇದು ಸರಳವಾಗಿ ಒಂದು ಪೌಷ್ಟಿಕ ಆಹಾರವನ್ನು ನಾವು ಯಾವಾಗ ಬೇಕಾವಾಗ ತಯಾರು ಮಾಡ್ಕೋಬಹುದು ಅಂತೀರಿ? ನಾವು ಯಾವಾಗ ಈ ಸದ್ದು ಇಷ್ಟು ದಿವಸ ನಮ್ಗೆ ಇದ್ದಿದ್ದಿಲ್ರಿ ಮೆಕ್ಕೆಜೋಳ, ಈಗ ರಾಶಿ ಮಾಡೀನ್ರಿ. ಇನ್ ಮ್ಯಾಗ ಒಂದು 7-8 ಚೀಲ ತೆಗೆದಿಡ್ತೇನ್ರಿ. ಆಮೇಲೆ ಅದನ್ನ ದಿವಸ ಡೈಲಿ ಅವಕ್ಕೆ 2-2 ಕೆಜಿ ಹಾಕ್ತೇನ್ರಿ. 2 ಕೆಜಿ ಅಂದ್ರೆ 4 ಟ್ರೇ ಹಾಕ್ತೇನ್ರಿ. ಅದ್ ದಿವಸ 4 ಟ್ರೇ ಹಾಕಿದ್ರೆ ದಿವಸ 4 ಎಮ್ ಅದಾವ್ರಿ, ದಿವಸ 4 ಎಮ್ಗೆ ಒಂದೊಂದು ಟ್ರೇ ಹಾಕ್ತೇನ್ರಿ. ಅದ್ರಿಂದ ಹೆಚ್ಚಿಗೆ ಇದು ಆತರಿ, ಎಂತ ಮೇವ್ ಹಾಕಿದ್ರು ಹೈಡ್ರೋಪೋನಿಕ್ಸ್ ಇದು ಮೆಕ್ಕೆಜೋಳದಂಗ ಯಾವ ತಾಕತ್ತು ಇಲ್ರಿ. ಅದು ಅಂದ್ರೆ ಇಲ್ಲಿ ತನಕ ನೀವು ಬೇರೆ ಬೇರೆ ಮೇವು ಹಾಕ್ತಾ ಇದ್ರಿ, ಆದ್ರೆ ಮೆಕ್ಕೆಜೋಳದ ಏನು ನೀವು ಈಗೇನು ಹೈಡ್ರೋಪೋನಿಕ್ಸ್ ಒಳಗೆ ಬೆಳೆದಂತದ್ದು ಬಹಳ ಅನುಕೂಲ ಆಗಿದೆ, ಬಹಳ ಒಳ್ಳೆ ವ್ಯವಸ್ಥೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ಅದು ಬಹಳ ಹೆಚ್ಚಿಗನಕೇನ್ರಿ. ಯಾವ ಹಸಿ ಮೇವು ಬೇಕಾದಂತ ಮೇವು ಹಾಕಿದ್ರು ಅದರಷ್ಟು ತಾಕತ್ತು ಯಾವ ಬರಂಗಿಲ್ರಿ. ಹಾಲನು ಹೆಚ್ಚಿಗೆ ಇಡ್ತದ್ರಿ, ಅದು ದನನು ಚಲೋ ಹಾಕದ್ರಿ. ಅದಕ್ಕೆ ಹೈನು ಮಾಡಂಥವ್ರು ಪಶುಪಾಲಕರು ಇದ್ರ ಕಡೆ ಲಕ್ಷ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ನಮಗೆ ಬಹಳ ಲಿಮಿಟೆಡ್ ಜಾಗ ಇರ್ತದ, ಅಂತ ಸಂದರ್ಭದೊಳಗೆ ಯಾವ ರೀತಿ ಶ್ರೀಶೈಲಗೌಡರು ಈ ಪ್ರಯೋಗ ಮಾಡಿದ್ದಾರೆ, ತಮ್ಮಲ್ಲಿ ಕೂಡ ಇದನ್ನ ಮಾಡಿಕೊಳ್ಳೋದಕ್ಕೆ ಬಹಳ ಸರಳವಾದಂತಹ ಒಂದು ಕೆಲಸ ಅಂತ ಹೇಳಿ ಹೇಳಬಹುದು. ಹೌದು ಸರ್, ಅದನ್ನ ಮಾಡೋದ್ರಿಂದ ನಮಗ್ ಮಾತ್ರ ಒಳ್ಳೇದಾಗಿದ್ರೆ ಅದು ಇನ್ನೊಬ್ರು ಮಾಡ್ಕೋತ ಹೋಗ್ಲಿ, ಅವ್ರಿಗೂ ಚಲೋ ಆಗಲಿ ಅನ್ನುವಂಥದ್ದು ನನ್ನ ಆಶೆ. ಈಗ ತರಕಾರಿಗಳು ಕೂಡ ನಿಮಗೆ ಈ ಒಂದು ಹಾದಿ ಒಳಗೆ ಬಹಳಷ್ಟು ಸಹಕಾರಕ್ಕೆ ಬಂದಾವ, ಯಾವ ರೀತಿ ಅದರ ಆದಾಯ ಅಂತೀರಿ? ಅದು ನೋಡಿ ಸರ್, ಕಾಯಿಪಲ್ಲೆ ಅಂದಾಗ ಮೀ ರೇಟ್ ಹೆಚ್ಚಿಗೆ ಇರ್ತದ್ರಿ, ಒಂದು ಕಡಿಮೆ ಇರ್ತೈತ್ರಿ. ಅದನ್ನ ನಂಬಂಗಿಲ್ರಿ ನಾವು, ಎಲ್ಲಿಬೇಳೆ ಮಾತ್ರ ನಂಬಿನ್ರಿ. ಯಾಕಂದ್ರೆ ಫಿಕ್ಸ್ ರೇಟ್ ರೀ ಅದು. ಅದು ಒಂದು ತಿಂಗಳಿಗೆ ಈಗ ಇಂಜಿನಿಯರ್ ಪಗಾರ ಇದ್ದಂಗ್ರಿ, ಒಂದು ಎಕರೆ ಮಾಡಿದ್ರೆ ತಿಂಗಳ 50,000 ರೂಪಾಯಿ ನಮ್ಗೆ ಬರ್ತೈತೆ ಅನ್ನೋದು ಖಾತ್ರಿ ಇರ್ತದ್ರಿ. ಇದು ಕಾಯಿಪಲ್ಲೆದ್ದಂದ್ರೆ ಒಮ್ಮೆ 10 ರೂಪಾಯಿಗೆ ಒಂದು ಪುಟ್ಟಿನ ಕೊಡ್ತೇವ್ರಿ, ಅದು ಒಮ್ಮೆ ಅನ್ನೋದು 1,000 ರೂಪಾಯಿಗೆ ಒಂದೊಂದು ಪುಟ್ಟಿನ ಮಾರ್ತಾರೆ, ತಮಾಟಿ ಬದ್ನಿಕಾಯಿ ಹಿಂಗೆಲ್ಲ ಮಾಡಿದ್ರೆ. ಅದ್ರ ಮ್ಯಾಗ ನಮ್ಗೆ ವಿಶ್ವಾಸ, ಅದೊಟ್ಟು ನಾವು ಎಲ್ಲಿಬೆಳ್ಳಿ ಮ್ಯಾಗನ ಹೆಚ್ಚು ಇದು ಮಾಡೇವ್ರಿ, ಯೂನಿಟ್ ಮತ್ತೆ ಈಗ ಇದಿಟ್ಟು ಎಲ್ಲಿ ಬೆಳೆನೇ ಮಾಡೀನಿ. ಆದರೂ ಕೂಡ ಈ ತರಕಾರಿಗಳು ಏನಾಗಿಬಿಡ್ತಾವಪ್ಪ ಅಂತಂದ್ರೆ ನಿಮ್ಗೆ ದಿನನಿತ್ಯ ನಿಮ್ ಕೈಯಾಗಿ ದುಡ್ಡು ಆಡುವಂತ ಒಂದು ವ್ಯವಸ್ಥೆ ಆಗ್ತದೆ, ಅದ್ರ ಸರಾಸರಿ ಏನ್ ಇರ್ತದ ಅಂತೀರಿ? ನಮ್ಗೆ ಅದನ್ನು ಯಾಕಂದ್ರೆ ಬರೇ ಒಂದಿನ ನಂಬಿದ್ರ ಈ ಉಳಿದ ಎಲ್ಲ ಒಟ್ಟು ಈಗ 2 ಎಕರೆನು ನಾವು ಎಲ್ಲಿ ಬೆಳೆ ಮಾಡಿದ್ರೆ ನಿಗಂಗಿಲ್ರಿ, ಯಾಕಂದ್ರೆ ಆಳಿಂದು ಬಹಳ ಶಾರ್ಟೇಜ್ ಬರ್ತೈತಿ. ಅದಕ್ಕೆ ಎಲ್ಲ ಅದು ಇರ್ಬೇಕು ಇರ್ಬೇಕಂತ ನಾನು ಈಗ ಗೋಧಿ ನಮ್ಮ ಮನಿ ಪೂರ್ತಿ ಗೋಧಿ ಹಾಕೊಂಡಿನ್ರಿ, ಆಮೇಲೆ ಜವಿ ಗೋಧಿ ಅಂತ ಹಾಕೊಂಡಿನಿ, ಅದೇ ಮೆಂತೆ ಕೋತಂಬರಿ ಬದನೆ ಗಿಡ ತಮಾಟಿ ಗಿಡ ಬೆಂಡಿ ಹೀರಿ ಎಲ್ಲಾ ತರನು ಮಾಡ್ಕೊಂಡು ಅಂದ್ರೆ ಒಂದ್ರಾಗ ಸ್ವಲ್ಪ ಕಡಿಮೆ ಆದ್ರೂ ಇನ್ನೊಂದ್ರಾಗ ಈಗ ತಮಾಟಿ ರೇಟ್ ಕಡಿಮೆ ಇದ್ದಾಗ ಬದನೆಕಾಯಿ ರೇಟ್ ಇರ್ತದ. ಹಿಂಗಾಗಿ ಹೊಸು ತರ ಒಂದಿಟ್ಟು ಮಾಡ್ಕೊಂಡಿನ್ರಿ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಹೇಳ್ತೀರಿ? ಹೇಳ್ತೇನೆ ಸರ್, 9-6-3-2-4-5-6-1-3-4. ಆತ್ಮೀಯರೇ, ಈಗೇನು ಶ್ರೀಶೈಲಗೌಡರು ತಮ್ಮ ನಂಬರ್ ಹೇಳ್ಯಾರ, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-6-3-2-4-5-6-1